ಗಾಳಿ ಕ್ವಿಂಟಾಲಿಗೆ 4,500 to 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 5,500 to 6,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಈಗ ಪಿಎ ಮಂಗಳ ಹಾಡಿರುವ ಕೆ ನರಹರಿದಾಸರ ಒಂದು ಭಕ್ತಿ ರಚನೆ. ವಂದಿಪಿ ವಾದೇವಿ ಭಾರತಿ ನೀಡಿ ನಗೆ ಸುಮತಿ, ವಂದಿಪಿ ವಾದೇವಿ ಭಾರತಿ ನೀಡಿ ನಗೆ ಸುಮತಿ, ನಂದಸುತನ ಪದವಿ ಕೊಡೂರತಿ, ನಂದಸುತನ ಪದವಿ ಕೊಡೂರತಿ, ಆ ವಂದಿಪೆ ವಾದೇವಿ ಭಾರತಿ ನೀಡಿ ನಗೆ ಸುಮತಿ, ವಂದಿಪೆ ವಾದೇವಿ ಭಾರತಿ ನೀಡಿ ನಗೆ ಸುಮತಿ. ಸುಮತೀ